ಆತ್ಮೀಯ ಕೇಳುಗರೆ, ಇದೇ ಗುರುವಾರ ದಿನಾಂಕ 12ರಂದು ಸಂಜೆ 5:30-6 ಗಂಟೆವರೆಗೆ ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳ 2023. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777, 2237074888, 2237049999, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 FM ರೇನ್ಬೋದಲ್ಲಿ ಹಾಗೂ ರಾತ್ರಿ 8 ಗಂಟೆಗೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿ ಕರ್ನಾಟಕ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51, ಕಂಪನಾಂಕ 102.1 MHz. ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಕುಷ್ಟಗಿ ತಾಲೂಕಿನ ತಾವರಗೇರ ಗ್ರಾಮದ ಶ್ಯಾಮಣ್ಣ ಸುಣಗಾರ್ ಅವರ ತೋಟಗಾರಿಕೆಯ ಅನುಭವಗಳನ್ನು, ನಂತರ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು, ನಂತರ ದೇವದುರ್ಗ ತಾಲೂಕಿನ ಖ್ಯಾದಿಗೇರ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು. ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕುಷ್ಟಗಿ ತಾಲೂಕಿನ ತಾವರಗೇರ ಗ್ರಾಮದ ಶ್ಯಾಮಣ್ಣ ಸುಣಗಾರ್ ಅವರ ತೋಟಗಾರಿಕೆಯ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಕುಷ್ಟಗಿ ತಾಲೂಕಿನ ಶ್ಯಾಮಣ್ಣ ಅಂತ ಹೇಳಿ. ಇವರು ವೈವಿಧ್ಯಮಯ ಬೆಳೆಗಳನ್ನ ಹಾಕೊಂಡಿದ್ದಾರೆ. ಕೃಷಿಯಲ್ಲಿ 7 ಬೆಳೆಗಳನ್ನ ಕಂಡವರು. ಹೈನುಗಾರಿಕೆ, ತರಕಾರಿ, ಹಣ್ಣಿನ ಬೆಳೆಗಳು, ಮುಖ್ಯವಾಗಿ ವಿವಿಧ ಕೃಷಿಯನ್ನ ಮಾಡ್ಕೊಂತ ಬದುಕನ್ನ ಸಾಗಿಸಿದವರು. ಹಲವಾರು ವಿಷಯಗಳನ್ನ ಅವರು ತಿಳ್ಕೊಂಡು ಕೃಷಿಯನ್ನ ಮಾಡಿಕೊಂಡು ಬದುಕನ್ನ ನಿರ್ವಹಣೆ ಮಾಡ್ತಿದ್ದಂತವರು ಶ್ಯಾಮಣ್ಣವರು. ಅವರ ಒಂದು ಕೃಷಿ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಶ್ಯಾಮಣ್ಣವರೇ, ನಿಮ್ಮ ಹೊಲದಲ್ಲಿ ನಾವು ಕೂತಿದ್ದೀವಿ, ಬಹಳಷ್ಟು ಖುಷಿ ಅನಿಸ್ತಿದೆ. ಬಹಳಷ್ಟು ವೈವಿಧ್ಯಮಯ ಬೆಳೆಗಳನ್ನ ಹಾಕೊಂಡಿದ್ದೀರಿ. ನಿಮಗೆ ಕೃಷಿಯಲ್ಲಿ ಮೊದಲೇ ಆಸಕ್ತಿ ಇತ್ತು ಅಥವಾ ಏನಾದರೂ ಓದು ಮುಗಿಸಿದ್ಮೇಲೆ ಕೃಷಿಗೆ ಬಂದ್ರ? ಇಲ್ಲ, ನಮ್ ಸ್ವಲ್ಪ ಬಡ ಕುಟುಂಬ ನಮ್ದು. ನಾನು 10th ಪಾಸ್ ಆದ್ಮೇಲೆ ಅನಿವಾರ್ಯವಾಗಿ ಈ ಕೃಷಿ ಇದಕ್ಕೆ ಬರಬೇಕಾಯ್ತು, ಅನಿವಾರ್ಯ ಪ್ರಸಂಗದಿಂದ. ಯಾಕಂದ್ರೆ ಮುಂದೆ ಓದಿಸ್ತಕ್ಕಂತ ಪರಿಸ್ಥಿತಿ ನಮ್ಮ ಮನೇಲಿ ಇರಲಿಲ್ಲ. ಹಾಗಾಗಿ ನಾವು ಕೃಷಿ ಬದುಕಿನ ಕಡೆ ಜಾಸ್ತಿ ಒಲವು ತೋರ್ತಾ ಈಗ ಸುಮಾರು 25-28 ವರ್ಷ ಆಯ್ತು ನಾನು ಈ ಕೃಷಿ ಮಾಡ್ಲಿಕ್ಕೆ. ಅಂದ್ರೆ ನೀವು ಕೃಷಿ ಮಾಡ್ಬೇಕಂತ ಏನಿರಲಿಲ್ಲ, ಅನಿವಾರ್ಯ ಕಾರಣಗಳಿಂದಾಗಿ ಒಕ್ಕಲ್ತನಕ್ಕೆ ಬಂದ್ರಿ? ಅನಿವಾರ್ಯ ಕಾರಣದಿಂದ ಬರಬೇಕಾಯ್ತು. ನಿಮ್ದು ಪಿತೃಾರ್ಜಿತ ಆಸ್ತಿ ಎಷ್ಟಿತ್ತು? ನೀವು ಬಂದ್ಮೇಲೆ 25 ವರ್ಷಗಳ ಒಂದು ಇತಿಹಾಸ ನೋಡಿದ್ರೆ ಏನಾದ್ರೂ ಬೆಳವಣಿಗೆ ನಿಮ್ಮ ಕೃಷಿಯಲ್ಲಿ, ಏನಾದ್ರೂ ಒಂದು ಅಭಿವೃದ್ಧಿ? ಇಲ್ಲ, 7 ಎಕರೆ ಮಾತ್ರ ನಮ್ದು ಪಿತೃಾರ್ಜಿತ ಆಸ್ತಿ ಇರೋದು. ಬಟ್ ಅದರಲ್ಲಿ ಸಾಕಷ್ಟು 7 ಬೀಳು ಕಂಡುಕೊಂಡಾದ್ಮೇಲೆ ನಾನು ಹೈನುಗಾರಿಕೆಗೆ ಬಂದೆ. ಹೈನುಗಾರಿಕೆ ನನ್ನ ಕೈ ಹಿಡಿತು. ಸುಮಾರು 1 ಆಕಳದಿಂದ 60 ಆಕಳದವರೆಗೂ ಮಾಡಿ ತಿಂಗಳಿಗೆ ಸುಮಾರು 1.5-2 ಲಕ್ಷ ತನಕ ನಾನು ಹಾಲಿನ ಸೊಸೈಟಿಯಿಂದ ಪೇಮೆಂಟ್ ಪಡಿತಾ ಇದ್ದೆ. ಅವಾಗ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ನಾನು ಕೂಡ ಒಂದು ಸುಮಾರು 14 ಎಕರೆ ಜಮೀನನ್ನು ಪರ್ಚೇಸ್ ಮಾಡಿದ್ದೀನಿ. ಈಗ ಅದರಲ್ಲೇ ದಾಳಿಂಬೆ ಮತ್ತು ತರಕಾರಿ ಬೆಳೆ ಅದನ್ನೆಲ್ಲ ಅಲ್ಲಿ ಕೂಡ ವಿಸ್ತರಣೆ ಮಾಡಿದ್ದೀನಿ. ಅಲ್ಲಿ ಹಿರಿಯರು ಕೊಟ್ಟಿದ್ದೆಲ್ಲ 7 ಎಕರೆ, ಉಳಿದೆಲ್ಲ ನಾವು ಸ್ವಂತ ದುಡ್ಕೊಂಡು ಮಾಡಿಕೊಂಡಿದ್ದೆ ಇಷ್ಟು. ನೋಡ್ರಿ ಶಾಮಣ್ಣ ಅವರಿಗೆ 1 ಎಕರೆ ಭೂಮಿ ಹೋಗ್ಲಿ, 30-40 ಫ್ಲಾಟ್ ಅನ್ನ ಖರೀದಿ ಮಾಡುವಂತಹ ಕಷ್ಟ ಕಾಲದಲ್ಲಿ ನೀವು ಕೃಷಿ ಮೇಲೆ, ಹೈನುಗಾರಿಕೆ ಮೇಲೆ, ಒಕ್ಕಲ್ತನದ ಮೇಲೆ 14 ಎಕರೆ ಭೂಮಿಯನ್ನ ಖರೀದಿ ಮಾಡಿದಿ, ಇದರ ಗುಟ್ಟೇನು? ಈಗ ಒಂದು 5-6 ವರ್ಷದಿಂದ ಸ್ವಲ್ಪ ಜಮೀನ್ ರೇಟ್ ಕಡಿಮೆ ಇತ್ತು, 4 ಲಕ್ಷ, 5 ಲಕ್ಷ, 3 ಲಕ್ಷ ಹಿಂಗ್ ರೇಟ್ ಇತ್ತಲ್ಲ, ಅಂತ ಸಂದರ್ಭದಲ್ಲಿ ನಾವು ತಗೊಳಕ್ಕೆ ಅನುಕೂಲ ಆಯ್ತು. ಬಟ್ ಇವತ್ತಿನ ಪರಿಸ್ಥಿತಿ ಆಗಿಲ್ಲ. ಇವತ್ತು ಏನಿದ್ರು 1 ಎಕರೆ ಜಮೀನು ಬಾಳ ಬಿದ್ದ ಜಮೀನು ಅಂದ್ರೂ ಈಗ 10 ಲಕ್ಷಕ್ಕಿಂತ ಮೇಲ್ಪಟ್ಟಿದೆ. ದಿನಮಾನದಲ್ಲಿ ನಮ್ಮಂತ ಸಣ್ಣ ಪುಟ್ಟ ರೈತರು ಜಮೀನು ಖರೀದಿ ಮಾಡತಕ್ಕಂತ ಸಾಧ್ಯತೆ ಬಹಳ ಕಡಿಮೆ. ನಮಗೀಗ 4-5-6 ವರ್ಷದಿಂದ ಖರೀದಿ ಮಾಡಿದ್ರು ಅಂತೇಳಿ ನಮ್ಗೆ ಅಷ್ಟು ಜಮೀನು ಸಿಕ್ತು. ಈಗಿನ ಪರಿಸ್ಥಿತಿಯಲ್ಲಿ ಮಾಡ್ಲಿಕ್ಕೆ ಸಣ್ಣ ಪುಟ್ಟ ರೈತರಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಶಾಮಣ್ಣ ಅವರು, ಈಗ 7 ಮತ್ತು 14, 20, 21 ಎಕರೆ ಭೂಮಿ ತಮ್ದು ಒಟ್ಟು, ಏನೇನು ಹಾಕೊಂಡಿರಿ ಈ ಒಂದು ಕ್ಷೇತ್ರದಲ್ಲಿ? ಒಂದು 2 ಎಕರೆದಲ್ಲಿ ನೀರಳೆ ಮಾಡ್ಕೊಂಡಿದ್ದೀನಿ. ಮುಂದೆ ನಮ್ಮ ರಿಟೈರ್ಡ್ ಲೈಫ್ಗೆ ಅನುಕೂಲ ಆಗಿರುತ್ತೆ. ಯಾರಾದರೂ ಗುತ್ತಿಗೆ ಕೊಟ್ಟನಪ್ಪ ಅಂದ್ರೆ ಒಂದು 2-3 ಲಕ್ಷ ರೂಪಾಯಿ ಸಿಕ್ಕರೆ ಸಾಕಷ್ಟು, ನಮ್ಮ ವರ್ಷಕ್ಕೆ ವಾರ್ಷಿಕ ವರ್ಮಾನ ಅಷ್ಟು ಬಂತಪ್ಪ ಅಂದ್ರೆ ನಮ್ಮ ಜೀವನಕ್ಕೆ, ನನ್ನ ಗಂಡ ಹೆಂಡತಿ ಜೀವನಕ್ಕೆ ಸರಿ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಡೆದಿತ್ತೆ ಅಂತೇಳಿ ಅಷ್ಟು ಮಾಡ್ಕೊಂಡಿದ್ದೀನಿ. ಅದನ್ನು ಉಳಿದಂಗೆಲ್ಲ ಪಪ್ಪಾಯಿ ಇದೆ, 1-3 ಎಕರೆ ಪಪ್ಪಾಯಿ ಇದೆ, 1 ಎಕರೆ ತರಕಾರಿ ಅಂತಂದ್ರೆ ಹೀರೆಕಾಯಿ ಇದೆ, 1.5 ಎಕರೆದಲ್ಲಿ ಟೊಮೆಟೊ ಇದೆ, ಹಾಗೂ ಮೆಕ್ಕೆಜೋಳ ಕೂಡ ಹಾಕೊಂಡಿದ್ವಿ. ಒಂದು 5 ಎಕರೆ ದಾಳಿಂಬೆ ಬೆಳೆ ಇದೆ, ದಾಳಿಂಬೆ ಈಗ ಹಣ್ಣಿಗೆ ಬಿಟ್ಟಿದ್ದೀವಿ, ಇನ್ನೂ ಬರಲಿಕ್ಕೆ 6 ತಿಂಗಳು ಬೇಕು. ಬಟ್ ಇವಾಗ ನಂದು ಹೀರೆಕಾಯಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಬರೋದ್ರಿಂದ ನನ್ನ ಆಳು ಹೋಳು ಕಾಳಿಂದೆಲ್ಲ ಖರ್ಚೆಲ್ಲ ಹೊತ್ಕೊಂಡು ಹೋಗ್ತಾ ಇದೆ. ಇನ್ನೂ 1 ತಿಂಗಳಿಗೆ ನಮ್ಮ ಪಪ್ಪಾಯಿ ಸ್ಟಾರ್ಟ್ ಆಗುತ್ತೆ, ಒಳ್ಳೆಯ ವರಮಾನನೂ ಬರಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲಿಂದ. ತಾವು ಹೇಳಿದ್ರಿ ಈಗ 3 ಎಕರೆ ನೇರಳೆ ಹಳ್ಳನ್ನ ಹಾಕೊಂಡಿವಿ ಅಂತ ಹೇಳಿ, ಏನ್ ಸ್ಪೇಸಿಗೆ ಕೊಟ್ಕೊಂಡಿರಿ, ಯಾವಾಗ ಹಾಕೊಂಡ್ರಿ, ಎಷ್ಟು ವರ್ಷದ ಒಂದು ಗಿಡಗಳಿದಾವೆ ನಿಮ್ಮ ಹತ್ರ? ಸರ್, 3 ವರ್ಷ ಆಯ್ತು ಈಗ ನಾನು ನೇರಳೆ ಹಾಕಿ, ಅದು 24-24 ಅಂತರದಲ್ಲಿ ಹಾಕೊಂಡಿದ್ದೀನಿ, 24-24 ಅಂತರ ಮಾಡಿದ್ದೀನಿ. ವರ್ಷ ಪ್ರೂನಿಂಗ್ ಮಾಡೋದ್ರಿಂದ 24-24 ಸೈಜ್ ಸಾಕು ಅಂತ ಅನಿಸ್ತು. ನಾನು ಸ್ವಲ್ಪ ಅಲ್ಲೇ ತೋಟಗಾರಿಕೆ ಕೆಲವು ತಜ್ಞರನ್ನ ಕಂಡು ಅದನ್ನ ಚರ್ಚಿಸಿದಾಗ 30-30 ಹಾಕ್ಬೋದು, ಬಟ್ ಇವಾಗೆಲ್ಲ ಪ್ರೂನಿಂಗ್ ಪದ್ಧತಿ ಇರೋದ್ರಿಂದ 24-24 ಸೈಜ್ ಆದ್ರೆ ಪರವಾಗಿಲ್ಲ, ನಿಮಗೆ ಗಿಡ ಅಷ್ಟು ಬೆಳೀಲಿಕ್ಕೆ ಆಗಲ್ಲ, 24-24 ಸಾಕು ಅಂತಂದ್ರಲ್ಲ, ಹಿಂಗಾಗಿ ಆ ಒಂದಿದಕ್ಕೆ 24-24 ನಾವು ಆಯ್ಕೆ ಮಾಡ್ಕೊಂಡಿದ್ದು. ಈಗ 24-24 ಹಾಕೊಂಡಾಗ ಒಳಗಡೆ ಕಸಗಳನ್ನ ಇಂಟರ್ ಕಲ್ಟಿವೇಷನ್ ಮಾಡಕ್ಕೆ, ಟ್ರಾಕ್ಟರ್ಗಳು ಓಡಾಕೆ ಅನುಕೂಲ ಆಗುತ್ತಾ? ಇಂಟರ್ ಕಲ್ಟಿವೇಷನ್ ಕೂಡ ಮಾಡಬಹುದು, ಜೊತೆಗೆ ನಾವು ಸ್ಟಾರ್ಟಿಂಗ್ ಹಚ್ಚಿದಾಗ ಅದರಲ್ಲಿ ಇದು ಕಲ್ಲಂಗಡಿ ಮಾಡಿದ್ವಿ, ಕಲ್ಲಂಗಡಿ ನಂತರ ಟೊಮಾಟೊ ಮಾಡಿದ್ವಿ, ಟೊಮಾಟೊ ನಂತರ ಹೀರೆಕಾಯಿ ಮಾಡಿದ್ವಿ, ಹಿಂಗ 3-4 ತಿಂಗಳಿಗೆ ಒಂದ್ಸಲ ಬೆಳೆ ಆಲ್ಟರ್ನೇಟಿವ್ ಬೆಳೆ ಮಾಡ್ಕೊಂತ ಬಂದಿರೋದ್ರಿಂದ ಅದರಲ್ಲಿ ಕಸ ಕಳೆ ನಿರ್ವಹಣೆ ಮಾಡ್ಲಿಕ್ಕೆಲ್ಲ ಅನುಕೂಲ ಆಗಿದೆ. ನಮಗೇನು ಅಂತರ್ ಬೇಸಾಯ ಮಾಡ್ಕೊಂಡು ಬೆಡ್ ಮಾಡ್ಕೊಂಡು ನಾವೆಲ್ಲ ಬೇರೆ ಬೇರೆ ಅಂತರ ಬೆಳೆ ಮಾಡ್ಕೊಂತಿರೋದ್ರಿಂದ ಏನು ತೊಂದರೆ ಆಗಿಲ್ಲ ಅದರಲ್ಲಿ. ಈಗ ತಾವು ಹೇಳಿದ್ರಿ ರಿಟೈರ್ಮೆಂಟ್ ಸ್ಕೀಮ್ ಅಲ್ಲಿ ಅಂತಂದ್ರೆ ಸರ್ಕಾರಿ ನೌಕರು ಹೇಗೆ ಪೆನ್ಷನ್ ತಗೊಳ್ತಾರೆ, ನೀವು ಕೂಡ ಗಂಡ ಹೆಂಡತಿ ಒಂದು ಮುಪ್ಪಿನ ಸಮಯದಲ್ಲಿ ಒಂದು ಸಂಧ್ಯಾಕಾಲದಲ್ಲಿ ಈ ನೇರಳೆ ಹಣ್ಣು ನಿಮಗೆ ಕೈ ಹಿಡಿಬಹುದು ಅಂತ ಒಂದು ವಿಚಾರ, ಯಾರು ಹೇಳಿದ್ರು ಈ ಮಾಹಿತಿ, ಗಿಡಗಳು ನೆಲ್ಲಿಂತಂದ್ರಿ, ಹೇಗೆ ಇದನ್ನ ಯೋಜನೆ ಹಾಕೊಂಡ್ರಿ? ಖಂಡಿತ ಇದು ನಿಜ, ಇದು ನಮಗೆ ಮುಪ್ಪಿನ ಕಾಲಕ್ಕೆ ಅದು ಆಸರೆ ಆಗುತ್ತೆ ಅನ್ನೋದು ಸತ್ಯನೇ. ಯಾಕಂದ್ರೆ ಯಾರಿಗೆ ಕೊಟ್ಟರು 3-4 ಲಕ್ಷಕ್ಕೆ ಅದನ್ನ ಇಟ್ಕೊಂತಾರೆ, ತಿಂಗಳಿಗೆ 30,000 ರೂಪಾಯಿ ಆದ್ರೆ ನಮ್ಮ ಜೀವನಕ್ಕೆ ಸಾಕಷ್ಟು, ಅದಕ್ಕಿಂತ ಹೆಚ್ಚಿಗೆ ಬೇಕಾಗಲ್ಲ. ಹಿಂಗಾಗಿ ಆ ಒಂದು ಉದ್ದೇಶ ಇಟ್ಕೊಂಡೆ ನಾವು ಅದನ್ನ ಹಾಕೊಂಡಿರೋದು. ಇದನ್ನ ನಾವು ಕಲ್ಕತ್ತಾದಿಂದ ತರಿಸಿದ್ವಿ, ಬರ್ಡೋಲಿ ಅಂತೇಳಿ ಒಬ್ರು ನರ್ಸರಿ ಅವರು ಕೊಟ್ಟು ಕಳಿಸಿದ್ರು ನಮ್ಗೆ. ಜಂಬು ನೇರಳೆ ಅಂತೇಳಿ ಹಣ್ಣು ಒಳ್ಳೆ ಸೈಜ್ ಬರ್ತದೆ, ಈಗೆಲ್ಲ ಈ ಬಾರಿ ಬಿಟ್ಟಿತ್ತು ಸುಮಾರು ಒಂದು ಗಿಡದಲ್ಲಿ ಒಂದು 1.5 ಕೆಜಿ ಬಂದಿತ್ತು. ಬಟ್ ಅದು ನಮ್ಮ ಮನೆಗೆ ತಿನ್ಲಿಕ್ಕೆ ಮತ್ತು ಎಣಿಚಿ ಕಾಟ ಜಾಸ್ತಿ ನಮ್ಮಲ್ಲಿ, ಆ ಎಣಿಚಿಗಳು ಅವು ಇವು ತಿಂದೋಗಿ ಸರಿ ಹೋಗಿದೆ. ಬಟ್ ಮುಂದಿನ ಸಾರಿ ಜಾಸ್ತಿ ಏನರ ಹೆಚ್ಚಿನ ಹೂವು ಮತ್ತು ಇಳುವರಿ ಬಂತಂದ್ರೆ ಅದು ಕಾಯ್ಲಿಕ್ಕೆ ಅದಕ್ಕೆಲ್ಲ ಅನುಕೂಲ ಮಾಡಿ ಇಳುವರಿ ತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಂತೀವಿ. ಜೊತೆಗೆ ಈಗ ಪಪ್ಪಾಯ ಹಾಕಿದಿರಿ, ಪಪ್ಪಾಯ ಎಷ್ಟು ಚಿಕ್ಕದ್ರಲ್ಲಿ ಹಾಕೊಂಡಿರಿ, ಯಾವ ತಳಿನ ಹಾಕೊಂಡಿರಿ? ಸರ್, ಪಪ್ಪಾಯಿ ನಾವು ಹಾಕಿರೋದು ಗ್ರೀನ್ ಬೆರಿ ಅಂತೇಳಿ ವೆರೈಟಿ, 6 ಸ್ಪೇಸಿಂಗ್ ಒಂದು ಸ್ವಲ್ಪ ಮಾಡಿಕೊಂಡಿದ್ವಿ, ಮಾತ್ರ 8-6 ಸ್ವಲ್ಪ 1.5 ಎಕರೆ ಮಾಡ್ಕೊಂಡಿದ್ವಿ. ಬಟ್ ನಮ್ಗೆ 6-6 ಹಾಕಿದಲ್ಲಿ ಭಾಳ ಸ್ಪೇಸ್ ಭಾಳ ಕಡಿಮೆ ಅನಿಸ್ತಾ ಇದೆ, 8-6 ಸ್ಪೇಸ್ ಮಾಡೋದ ಭಾಳ ಚೆನ್ನಾಗಿ ಅನಿಸ್ತಾ ಇದೆ. ಯಾಕಂದ್ರೆ ಆ ಗಿಡದಲ್ಲಿ ಇರ್ತಕ್ಕಂಥ ಹೀಲ್ಡಿಂಗೇ ಬೇರೆ ಇದೆ, ಆ ಒಂದು ಹೊಲದಲ್ಲಿ ಇರ್ತಕ್ಕಂಥ ಇಳುವರಿನೇ ಬೇರೆ ಇದೆ. ಹಿಂಗಾಗಿ ಬೇರೆ ಯಾವ ರೈತರು ಹಾಕಿದ್ರು 8-6 ಸೈಜ್ನಲ್ಲೇ ಇದು ಪಪ್ಪಾಯನ್ನು ಹಾಕ್ಬೇಕಂತೇಳಿ ನನ್ನೊಂದು ಅನಿಸಿಕೆ ಅಭಿಪ್ರಾಯ. ಈಗ ಇತ್ತೀಚೆಗೆ ಈ ಒಂದು ವೈರಸ್ ರೋಗ ಬರುವಂತದ್ದು ಹಾವಳಿ ಜಾಸ್ತಿ ಆಗಿದೆ ಪಪ್ಪಾಯದಲ್ಲಿ. ಈ ಒಂದು ತಂಪು ಹೆಚ್ಚಾಯಿತು, ಮಳೆಗಾಲ ಹೆಚ್ಚಾಯಿತಪ್ಪ ಅಂತಂದ್ರೆ ಈಗ ರೋಗರಹಿತ ತಳಿಗಳು ಇತ್ತೀಚೆಗೆ ಬಂದವೆ, ತಾವದರಿಂದ ಏನಾದ್ರೂ ಮಾಹಿತಿ? ಇಲ್ಲ ಗೊತ್ತು ನನಗೆ, ನಾನು ಹಾಕಿರೋ ಗ್ರೀನ್ ಬೆರಿ ವೈರಸ್ ಬರಬಾರ್ದಂತಾನೆ ಅದು ಇರೋದು. ಬಟ್ ನನಗೆ ಸೀಡ್ ನಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಕಾಣ್ತಾ ಇದೆ. ನಾನು ಕಂಪ್ನಿಯವರಿಗೆ ಮಾತಾಡಿದಾಗ ಅವ್ರು ಏನಂದ್ರು 82-85 ಮಾತ್ರ ವೈರಸ್ ಟಾಲರೆನ್ಸ್ ಕೊಡ್ತೀವಿ ನಾವು, 100% ಕೊಡ್ಲಿಕ್ಕೆ ಆಗಲ್ಲ ಅಂತನೋ ಒಂದು ಮಾತು ಬಂತು ಅವರಿಂದ. ಹಿಂಗಾಗಿ ಏನೋ 10-15% ಈಗ ನಾನು ಹಾಕಿರೋ ಒಂದು 3,000 ಗಿಡದಲ್ಲಿ ಒಂದು 10-15% ಹೋದ್ರು, ಒಂದು 4-5 ಗಿಡ ಹೋದ್ರು 2,500 ಗಿಡದಿಂದ ಒಳ್ಳೆ ಉತ್ತಮ ಒಂದು ಇಳುವರಿ ನಿರೀಕ್ಷೆಯಲ್ಲಿ ಇದ್ದೆ ನಾನು. ನಾವು ನೋಡಿದ್ವಿ ನಿಮ್ಮ ಪಪ್ಪಾಯ ಬೆಳೆ, ಈಗ ಪ್ರತಿ ಗಿಡಕ್ಕೆ 50-60 kg ಇಳುವರಿ ಬರಬಹುದು, ಈಗ ಕಾಯಿಗಳು ಆಗಿದಾವೆ, ಇನ್ನು ಕೂಡ ಹೂ ಬಿಟ್ಟಿದಾವೆ ಅಲ್ಲಲ್ಲಿ. ಈಗ ತಾವು ತರಕಾರಿ ಬೆಳ್ಕೊಂಡಿದ್ದೀರಿ, ಜೊತೆಗೆ ಈಗ ಪಪ್ಪಾಯಿ ಇದೆ, ದಾಳಂಬ್ರಿ ಇದೆ, ಜೊತೆಗೆ ಮೆಕ್ಕೆಜೋಳ ಇದೆ. ಈ ಸರಳ ಕೃಷಿ ಯಾವುದಂತ ತಿಳಿಸತ್ರಿ ಶಾಮಣ್ಣವ್ರೆ? ಸರಳ ಕೃಷಿ ಅಂದ್ರೆ ಇವೆ ಏನು ಮೆಕ್ಕೆಜೋಳ ಇಂಥವೆಲ್ಲ ಹಾಕೋದು ಸರಳ ಕೃಷಿ. ಬಟ್ ನಮ್ಗೆ ಅದರಲ್ಲಿ ಬರ್ತಕ್ಕಂತ ಆದಾಯನ ನಾವು ಲೇಬರ್ ಇಟ್ಟು ಮೇಂಟೈನ್ ಮಾಡೋದ್ರಿಂದ ಅದು ಆದಾಯ ಏನು ಅಷ್ಟು ಸರಿ ಅನ್ಸಲ್ಲ. ಹಿಂಗಾಗಿ ಇಂಥ ಪಪ್ಪಾಯ ಮತ್ತು ದಾಳಿಂಬೆ ಇವೆಲ್ಲ ದೊಡ್ಡ ಬೆಳೆ ಹಾಕೋದ್ರಿಂದ ಏನಿದ್ರು ಎಕರೆಗೆ 1 lakh ಮೇಲ್ಪಟ್ಟು ಆದಾಯ ಬರ್ತಕ್ಕಂಥ ಬೆಳೆ ಮಾಡ್ಕೊಂಡಾಗ ಮಾತ್ರ ನಾವು ಈ ರೈತರಿಗೆ ಲೇಬರಿಗೆ ಕೂಲಿ ಕೊಟ್ಟು ಎಲ್ಲ ಕೊಟ್ಟು ನಮ್ಗೇನಾದ್ರು ಸ್ವಲ್ಪ ದುಡ್ಡು ಉಳಿಸೋಕೆ ಸಾಧ್ಯ ಇದೆ. ಬಟ್ ಈ ಮೆಕ್ಕೆಜೋಳ ಸೂರ್ಯಕಾಂತಿ ಅಂತವೆಲ್ಲ ನಮ್ಮಂತರು ಮಾಡೋದ್ರಿಂದ ಅರ್ಥ ಇಲ್ಲ. ಬಟ್ ಅದಕ್ಕೆ ಮನೆಯವರೇ ಮಾಡಬೇಕು ಇವೆಲ್ಲ, ಸೂರ್ಯಕಾಂತಿ ಮತ್ತು ಮೆಕ್ಕೆಜೋಳ ಇಂಥವೆಲ್ಲ ಸಣ್ಣ ಪುಟ್ಟ ಬೆಳೆ ಮಾಡ್ಬೇಕಂದ್ರೆ ಮನೆಯವರೇ ಇದ್ದ ಮನೆಯವರೇ ಮಾಡ್ಕೊಂಡಪ್ಪ ಅಂತ ಅವ್ರಿಗೆ ಎಷ್ಟೇ ಉಳಿಲಿ, 50,000 ಉಳಿದ್ರು ಲಾಭನೇ, 1,00,000 ಉಳಿದ್ರು ಲಾಭನೇ. ಆದ್ರೆ ನಾವು ಪ್ರತಿಯೊಂದನ್ನು ಕೂಲಿಯಾಳನ ಮೇಲೇನ ಅವಲಂಬನೆ ಆಗಿರೋದ್ರಿಂದ ಆ ಬೆಳೆ ನಮ್ಗೇನು ಅಷ್ಟು ಸಮಂಜಸ ಅನಿಸ್ತಾ ಇಲ್ಲ. ಈಗ ಶಾಮಣ್ಣ ಅವರೇ, ಮುಖ್ಯವಾಗಿ ಒಕ್ಕಲ್ತನ ಅಂತಂದ್ರೆ ಮನೆಯಲ್ಲಿ ಮಾಡೋರು ಮುಖ್ಯ, ಗಂಡ ಹೆಂಡತಿ ಅಣ್ಣ ತಮ್ಮರು, ಈ ಪ್ರತಿಯೊಂದಕ್ಕೂ ನಾವು ಲೇಬರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಕೂಲಿ ವೆಚ್ಚ ಬಹಳ ಆಗ್ತದೆ. ಹೌದು, ಕೂಲಿ ವೆಚ್ಚ ಜಾಸ್ತಿ ಆಗ್ತದೆ. ಇವತ್ತು ನಾವು ಸುಮಾರು ಈಗ 7-8 ಏನು ಕೂಲಿಯಾಳಿ ಕೊಡ್ತಾ ಇದ್ವಿ, ಅವತ್ತಿಗೂ ಇವತ್ತಿಗೂ 3-4 ಪಟ್ಟು ಜಾಸ್ತಿ ಆಗಿದೆ. ಈಗ 8 50 ರೂಪಾಯಿ ಕೊಡ್ತಾ ಇದ್ವಿ, ಇವತ್ತು 200-250 ರೂಪಾಯಿ ಕೊಡ್ತಾ ಇದೀವಿ. ಬಟ್ ಈ ನಾವು ಬೆಳೀತಕ್ಕಂಥ ಉತ್ಪನ್ನದ ಬೆಲೆ ಮಾತ್ರ ಎಲ್ಲಿತ್ತು ಅಲ್ಲೇ ಇದೆ. ಈಗ 8 ಪಪ್ಪಾಯಿ 80 ರೂಪಾಯಿಗೆ ನಾವು ಮಾರಾಟ ಮಾಡಿದ್ವಿ, ಅವತ್ತು 50 ರೂಪಾಯಿ ಕೂಲಿಯಾಳಿ ಕೊಟ್ಟಿವಿ, ಇವತ್ತು 250 ಕೊಡ್ತಾ ಇದೀವಿ. ಬಟ್ ಇವತ್ತು ಅದೇ 8-10 ಕೆಜಿನೇ ಪಪ್ಪಾಯಿ ಮಾರಾಟ ಮಾಡ್ತಾ ಇದೀವಿ. ಹಿಂಗಾಗಿ ನಮ್ಮ ಒಂದು ಉತ್ಪನ್ನಕ್ಕೆ ವ್ಯಾಲ್ಯೂ ಇಲ್ಲ, ಅದ ಕೂಲಿಯಾಳಿಗೆ ಮಾತ್ರ ಜಾಸ್ತಿ ಕೊಡ್ತಾ ಇದೀವಿ. ಅನಿವಾರ್ಯ, ಏನ್ ಮಾಡೋಕ್ಕಾಗಲ್ಲ ಇದು. ಬಟ್ ಇದ್ರ ಕಡೆ ಏನಾದ್ರು ಸರ್ಕಾರಗಳು ಜಾಸ್ತಿ ಒತ್ತು ಕೊಟ್ಟು ಸೂಕ್ತ ಬೆಂಬಲ ಬೆಲೆ, ಒಂದು ಹಣ್ಣು ಇದೆ ಅಂದಾಗ ಆ ಹಣ್ಣಿಗೆ ಒಂದು ಸೂಕ್ತ ಬೆಲೆ 10-12 ಕೆಜಿ ಮೇಲ್ಪಟ್ಟು ಒಂದು ಫಿಕ್ಸ್ ಮಾಡಿದಾಗ ಅಂತ ಸಂದರ್ಭದೊಳಗೆ ಏನಾದ್ರೂ ನಮ್ಮ ರೈತರಿಗೆ ಲಾಭ ಆಗ್ಲಿಕ್ಕೆ ಸಾಧ್ಯ ಇದೆ ಹೊರತು ಇಲ್ಲಾಂದ್ರೆ ಲಾಭ ಆಗೋದು ಕಡಿಮೆ. ಈಗ ಪಪ್ಪಾಯಿ ಹಾಕೊಂಡಿರಲ್ಲ, 1 acre ಹಾಕೊಂಡಿರಿ, ಮತ್ತೆ ನೀರಿನ ವ್ಯವಸ್ಥೆ ಹೇಗಿದೆ? 3 acre ಹಾಕೊಂಡಿದ್ವಿ, ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಈ ಸರಿ ಎಲ್ಲ ಸಾಕಷ್ಟು ಮಳೆ ಆಗಿರೋದ್ರಿಂದ ಅಂತರ್ಜಲನೂ ಹೆಚ್ಚಿದೆ, ಹಿಂಗಾಗಿ ನೀರಿಂದ ಏನು ಕೊರತೆ ಆಗಿಲ್ಲ. 3 acre 3,000 ಗಿಡ ಕುಡಿಸಿದ್ವಿ ನಾವು, ಅದನ್ನ 3,000 ಒಂದು 4-5 ಗಿಡ ವೈರಸ್ ಬಂದು ಹೋಗಿದ್ರು, 2,500 ಗಿಡ ಇವಾಗ ಈಗ 6 ನಾವು ಈಗ ಹಾಕಿ, ಈಗ 6 ಸುಮಾರು 50-60 ಕೆಜಿ ಇಳುವರಿ ಕುಂತಿದೆ ಆ ಗಿಡದಲ್ಲಿ. ಇನ್ನು ಸಾಕಷ್ಟು ಮುಂದೆ ಹೂ ಬರ್ತಾ ಇದೆ. ಇನ್ನು ನಮ್ಗೆ ಆ ಗ್ರೀನ್ ಬೆರಿ ಮಾತ್ರ 200 ಒಂದು ಗಿಡಕ್ಕೆ ಕೊಡುತ್ತೆ ಅಂತ ಹೇಳ್ತಾರೆ. ಆ ಲೆಕ್ಕ ಹಾಕಿದ್ರೆ ನಮ್ಗೆ ಸುಮಾರು ಒಂದು 300-400 ಟನ್ ಇಳುವರಿ ತೆಗೆಯೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ, ಅದರಲ್ಲಿ ನೋಡೋಣ ಮುಂದೆ ಏನಾಗುತ್ತೆ. ಈಗ ಶಾಮಣ್ಣ ಅವರೇ, ಈಗ ನಿಮ್ಮ ಪಪ್ಪಾಯಿ ಗಿಡಗಳು ಹಣ್ಣಾಗಿದ್ದಾವೆ, ಇನ್ನೊಂದು ತಿಂಗಳ 1 ಹಣ್ಣು ಆಗ್ತದೆ, 1 ತಿಂಗಳಕ್ಕೆ ಹಣ್ಣು ಮಾರ್ಕೆಟ್ಗೆ ಹೋಗ್ಬೋದು, ರೇಟ್ ಸದ್ಯದಲ್ಲಿ ಏನು ಸಿಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಸರ್? ನಮ್ದು ಇನ್ನೂ 1 ಅರೆಸ್ಟ್ ಆಗುತ್ತೆ ಅದು, ಇವಾಗಲೇ ಪಟ್ಟಿ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲೊಂದು ನಮಗೆ 10-12 ರೇಟ್ ಸಿಗೋ ಒಂದು ಸಾಧ್ಯತೆ ಜಾಸ್ತಿ. ಇವಾಗೆಲ್ಲ ಹಿಂದೆ ಈಗ 1 25 ರೂಪಾಯಿ ತನಕ ಇತ್ತು, ಇವಾಗೆಲ್ಲ ಕಡಿಮೆ ಆಗಿದೆ. ಯಾಕಂದ್ರೆ ಮೇ ಜೂನ್ ನಲ್ಲಿ ಹೋದ ಸಾರಿ ಕಳೆದ ಒಂದು 2022 ಜೂನ್ ನಲ್ಲಿ ಕೆಲವೊಬ್ರು ನಾಟಿ ಮಾಡಿದಂತವೆಲ್ಲ ಈಗ ಹಣ್ಣು ಬರ್ತಾ ಇದೆ, ಬರೋದ್ರಿಂದ ಈಗ 8-10 ರೂಪಾಯಿ ಸ್ಟಿಕನ್ ಆಗ್ಬೋದು. 8-10 ರೂಪಾಯಿಗಿಂತ ಕಡಿಮೆ ಏನು ಸಿಗ್ಲಿಕ್ಕಿಲ್ಲ ನಮಗೆ. ಈಗ ಸರಾಸರಿ ಒಂದು 6-12 ರೂಪಾಯಿವರೆಗೂ ಕೂಡ ಸಿಕ್ಕರೆ ರೇಟು, ರೈತನಿಗೆ ಹಾಕಿದ ಬಂಡವಾಳಕ್ಕೇನು ಲಾಸ್ ಇಲ್ಲ ಅಂತ ಹೇಳ್ತಾರೆ, ಹೇಗೆ ಲಾಸ್ ಇಲ್ಲ? ಈಗ ನಾವು 3 ಒಂದು 4-5 lakh ರೂಪಾಯಿ ಖರ್ಚು ಮಾಡಿದೀವಿ, ಅದು ಗಿಡಕ್ಕೆ 100 ಬಂದ್ರೂ ನಮಗೆ ಸುಮಾರು ಒಂದು 500 ಟನ್ ಮಾಲು ಉಂಟತಕ್ಕಂತ ಒಂದು ಚಾನ್ಸಸ್ ಐತೆ, ಹಿಂಗಾಗಿ ಏನು ತೊಂದರೆ ಆಗಲ್ಲ. ಈಗ ಶಾಮಣ್ಣ ಅವರೇ, ಜೂನ್ ಮೊದಲನೇ ವಾರದಲ್ಲಿ ಈ ಒಂದು ಪಪ್ಪಾಯಿ ಬೆಳೆಯನ್ನ ನಾಟಿ ಮಾಡಿದ್ರೆ ಹೇಗೆ, ಅಥವಾ ತಡವಾಗಿ ಬಿತ್ತನೆ ಮಾಡಿದ್ರೆ ಅಥವಾ ತಡವಾಗಿ ನಾಟಿ ಮಾಡಿದಾಗ ಏನಾದ್ರೂ ಮಾರ್ಕೆಟ್ ಅಲ್ಲಿ ರೇಟ್ ಕಡಿಮೆ ಆಗ್ಬೋದು ಅಂತ ಒಂದು ವಿಚಾರ? ನಮ್ ಕಡೆ ಈಗ ಲಿಂಗಸೂರ್ ಕಡೆ ಎಲ್ಲ ಹಾಕ್ತಾರೆ. ಈಗ ಜೂನ್ ಮೊದಲ ವಾರದಲ್ಲಿ ಈ ಒಂದು ತಂಪು ಕಡಿಮೆ ಆದಾಗ, ಬಿಸಿಲಿನ ಪ್ರಖರತೆ ಕಡಿಮೆ ಆದಾಗ ಅದನ್ನ ಹಾಕೊಂಡ್ರೆ ಹೇಗೆ? ಎಲ್ಲರೂ ಆಲ್ಮೋಸ್ಟ್ ಮಳೆಗಾಲನ ನಂಬಿಕೊಂಡೇ ಹೋಗ್ತಾರೆ. ಈಗ ಕೆಲವೊಬ್ರು ಅದನ್ನೆಲ್ಲ ಬಿಟ್ಟು ಈಗ ಜನವರಿ ಫೆಬ್ರವರಿಯಲ್ಲಿ ಪ್ಲಾಂಟೇಷನ್ ಜಾಸ್ತಿ ಮಾಡ್ತಾರೆ ಈಗ. ಅಂದ್ರೆ ಮುಂಕ ಸ್ವಲ್ಪ ಜಲ್ದಿ ಬರೋದ್ರಿಂದ ಇದಕ್ಕೆ ಒಳ್ಳೆ ರೇಟ್ ಸಿಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನೀರಿನ ಕೊರತೆ ಇರೋರು ಈ ಜನವರಿ ಫೆಬ್ರವರಿಗೆ ಹೋಗಲ್ಲ. ಹಿಂಗಾಗಿ ನೀರು ಚೆನ್ನಾಗಿದ್ದವ್ರು ಅದನ್ನ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ. ಬಟ್ ಇದು ನಾವು ರೈತರೆಲ್ಲರೂ ಕೂಡಿಕೊಂಡು ಜೂನ್ ಜುಲೈ ಈ ಟೈಮ್ಗೆ ಪ್ಲಾಂಟೇಶನ್ ಮಾಡೋದೇ ಜಾಸ್ತಿ. ಆದ್ರಿಂದಲೇ ನಮಗೆ ತೊಂದರೆನು ಜಾಸ್ತಿ ಆಗುತ್ತೆ, ಯಾಕಂದ್ರೆ ಮಳೆಗಾಲ ಜಾಸ್ತಿ ಇರೋದ್ರಿಂದ ಹೂ ಡ್ರಾಪ್ ಆಗುತ್ತೆ, ಸೆಟ್ಟಿಂಗ್ ಕಡಿಮೆ. ಹಿಂಗಾಗಿ ಆದಷ್ಟು ಕೆಲವೊಬ್ರು ಸ್ವಲ್ಪ ಡೇಟ್ ಬದಲಾವಣೆ ಮಾಡಿಕೊಂಡು, ಕೆಲವೊಬ್ರು ಜನವರಿ ಫೆಬ್ರವರಿ ಮಾಡ್ಕೋಬೇಕು, ಕೆಲವೊಬ್ರು ಜೂನ್ ಜುಲೈ ಮಾಡ್ಕೋಬೇಕು, ಕೆಲವೊಬ್ರು ಆಗಸ್ಟ್ ಸೆಪ್ಟೆಂಬರ್ ಮಾಡ್ಕೋಬೇಕು. ಹಿಂಗೆ ಕೆಲವೊಂದು ಟೈಮ್ ಬದಲಾವಣೆ ಮಾಡಿಕೊಂಡು ನಾವೇನಾದರೂ ಬೆಳೆದತ್ನಾಗ ಒಂದಿಲ್ಲ ಒಂದ್ ಸರಿ ರೇಟ್ ಸಿಗ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ. ಈಗ ಶಾಮಣ್ಣ ಅವರೇ ಇರಲಿ, ಆದ್ರೂ ಕೂಡ ಪಪ್ಪಾಯ ಅಲ್ಪ ಸ್ವಲ್ಪ ಅಲ್ಲಲ್ಲಿ ವೈರಸ್ ಕಂಡ್ರೂ ಕೂಡ ಚಲೋದ್ನ ಇಳುವರಿ ಬಂದಿದೆ. ಒಂದು ಇಳುವರಿಗೆ ನ್ಯಾಯಯುತವಾದಂತಹ ಒಂದು ಬೆಲೆ ಸಿಗಲೆಂಬಂತ ಒಂದು ಆಶಯದೊಂದಿಗೆ ತಾವು ಹೇಳಿದ್ರಿ, 1 ಎಕರೆಯಲ್ಲಿ 10 ಲಕ್ಷ ಟೊಮಾಟೋವನ್ನ ಒಂದು ಕಾಲದಲ್ಲಿ ಬೆಳ್ಕೊಂಡು 14 ಎಕರೆ ಭೂಮಿಯನ್ನ ಖರೀದಿ ಮಾಡಿದಂತಹ ಒಂದು ಉದಾಹರಣೆ ದುಡಿದದ್ದು ನಮಗೆ ಗೊತ್ತಿದೆ ಅಂತ ಹೇಳಿದ್ರಿ. ಈ ಸಲ ಯಾಕ್ರಿ ಟೊಮಾಟೋ ಕೈ ಕೊಡುತ್ತೆ ನಿಮಗೆ, ಬಹಳಷ್ಟು ಕ್ಷೇತ್ರವನ್ನ ಹಾಗೆ ಬಿಟ್ಟಿದ್ದೀರಿ? ಸರ್, ಇವಾಗ ರೇಟ್ ಎಲ್ಲ 50 ರೂಪಾಯಿ ಇದೆ. ಈ 1.5 ಎಕರೆದಲ್ಲಿ ನಾವೇನಾದ್ರೂ ಕೇಳಿಸೋಕು ಅಂದ್ರೆ ಸುಮಾರು 10-12 ಲೇಬರ್ ಬೇಕಾಗತ್ತೆ. ಆ 12 ಲೇಬರ್ಗೆ ನಾವು 4,000 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಆ 4,000 ರೂಪಾಯಿದ್ ಬೆಳೆ ಆಗಲ್ಲ ಅಲ್ಲಿ. ನಾವು ಮಾರ್ಕೆಟ್ಗೆ ಏನಾದರೂ ಟೊಮೆಟೊ ಹೋದಾಗ ಆ 4,000 ರೂಪಾಯಿದ್ ಒಂದು 70-80 100 ಟ್ರೇ ಬರುತ್ತೆ. ಅದು 100 ಟ್ರೇಗೆ ನಾವೇನಾದ್ರು ಮಾರ್ಕೆಟ್ಗೆ ಹೋದ್ರೆ 5,000-6,000 ರೂಪಾಯಿ ಬರುತ್ತೆ ನಮಗೆ. ಅವ್ನು ಕಮಿಷನ್ ಮುರ್ಕೊಂಡು ನಮ್ಮ ಗಾಡಿ ಬಾಡಿಗೆ ಮುರ್ಕೊಂಡು 2-3,000 ರೂಪಾಯಿ ನಮ್ಮ ಕೈಯಲ್ಲಿ ಉಳಿತೈತೆ. ಈ 4,000-5,000 ರೂಪಾಯಿ ಲೇಬರ್ ಕೊಟ್ಟು 2-3,000 ರೂಪಾಯಿ ತೊಗೊಳೋದೇನಂತೇಳಿ ಅದನ್ನ ಹಾಗೆ ಬಿಟ್ಟಿವಿ. ಅದನ್ನ ಕ್ಲೀನ್ ಮಾಡ್ಬೇಕು, ಇವಾಗ ಕ್ಲೀನ್ ಮಾಡ್ಕೊತೀವಿ. ಟೊಮೆಟೊ ರೇಟ್ ಭಾಳಷ್ಟು ಒಂದು ಕಡೆ ಹೇಗಿದೆ, ಬಂಪರ್ ಬೆಳೆ ಇದ್ದಂಗೆ ಸಿಕ್ಕರೆ ಚೆನ್ನಾಗಿ ರೇಟ್ ಸಿಗ್ತದೆ, ಇರಲಿಲ್ಲಪ್ಪ ಅಂತಂದ್ರೆ 50 ರೂಪಾಯಿ ಕ್ಯಾನ್ ಮಾರುವಂತ ಒಂದು ನಿದರ್ಶನಗಳು ಬಂದು ಬಿಡ್ತಾವೆ. ಅಂತಂದ್ರೆ ಈ ಟೊಮೆಟೊ ಬೆಳೆನ ಈಗ ಕೆಡಿಸ್ಬೇಕು, ತಾವು ಕೆಡಿಸ್ಬೇಕು. ನಿಸರ್ಗ ಎಲ್ಲ ನಮಗೆ ದರ ಕೊಡಬೇಕು, ಏನ್ ಮಾಡ್ಬೇಕಂದ್ರು ಎಲ್ಲ ನಿಸರ್ಗದ ಕೈಯಲ್ಲಿದೆ. ಕೆಲವೊಂದು ಕಡೆ ಕೋಲಾರ ಮತ್ತು ಬೆಂಗಳೂರು ಆ ಭಾಗದಲ್ಲಿ ಏನಾದರೂ ಮಳೆ ಬಂದು ಅತಿಯಾಗಿ ಸೈಕ್ಲೋನ್ ಇಂದ ಏನಾದರೂ ಎಫೆಕ್ಟ್ ಆಗಿ ಅಲ್ಲೆಲ್ಲ ಜಾಸ್ತಿ ಮಳೆ ಆದತ್ನ ಮಾತ್ರ ನಮ್ಗೆ ರೇಟ್ ಬರುತ್ತೆ. ಇಲ್ಲಾಂದ್ರೆ ಇಷ್ಟೇ ಇದು, ಅಲ್ಲಿ ಯಾವಾಗ ಮಾಲ್ ಜಾಸ್ತಿ ಬರುತ್ತೆ ಅವಾಗ ಇಲ್ಲಿ ಆಟೋಮೆಟಿಕ್ ಆಗಿ ನಮ್ಗೆ ರೇಟ್ ಕಮ್ಮಿ ಆಗೋದು ಸಹಜ. ಅದು ಉತ್ತರ ಕರ್ನಾಟಕ ಭಾಗದ ರೈತರನ್ನ ಎಬ್ಸೋದು ಬೀಳಿಸೋದು ನಿಸರ್ಗದ ಕೈಯಲ್ಲಿದೆ. ಒಟ್ಟಿನಲ್ಲಿ ಮಾಡೋರು ಎಷ್ಟು ಜನ ಇದ್ರಿ ಮನೇಲಿ? ಮಾಡೋರು ಯಾರಿಲ್ಲ, ನಾನೊಬ್ನೇ. ನಮ್ಮ ಹೆಣ್ಮಕ್ಳು ಲೇಬರ್ ಜೊತೆಗೆ ಹೋಗ್ತಾರೆ, ಒಂದು 10-12 ಜನ ಲೇಬರ್ ಕಂಟಿನ್ಯೂ ಬರ್ತಾರೆ. ಆ 10-12 ಲೇಬರ್ ಇಂದ ಕೆಲಸ ಮಾಡಿಸ್ಲಿಕ್ಕೆ ನಮ್ಮ ಹೆಣ್ಮಕ್ಳು ಒಬ್ಬರೇ ಹೋಗ್ತಾರೆ. ನಾವೆಲ್ಲ ಮೇಲ್ಮೇಲೆ ಉಸ್ತುವಾರಿ ಲೇಬರ್ನ ಕರ್ಕೊಂಬರೋದು, ಸ್ಪ್ರೇ ಮಾಡಿಸೋದು, ಇಂಥವೆಲ್ಲ ಇರೋ ಥರ ಎಲ್ಲ ನಾವು ಮಾಡ್ಕೊತೀವಿ. ನೋಡ್ರಿ, 20 ಎಕರೆ ಭೂಮಿಯನ್ನ ಗಂಡ ಹೆಂಡತಿ ಇಬ್ಬರು ನಿರ್ವಹಣೆ ಮಾಡೋದು ಒಂದು ಸವಾಲಿನ ಕೆಲಸ ಅಲ್ವಾ? ಕಷ್ಟದ ಕೆಲಸನೇ, ಬಟ್ ಎಲ್ಲದಕ್ಕೂ ಲೇಬರ್ ಮೇಲೆ ಅವಲಂಬನೆ ಆಗಿದ್ದೀವಲ್ಲ, ಹಿಂಗಾಗಿ ನಡೆದಿದೆ. ಆ ಲೇಬರ್ ಕೈ ಕೊಟ್ಟಾಗ ಅದನ್ನು ಬೀಳ್ಬಿಟ್ಟು ಕುಂದಿರುವಂತ ಪರಿಸ್ಥಿತಿ ಬರುತ್ತೆ. ಮನೆಯಲ್ಲಿ ಹೈನುಗಾರಿಕೆ ಎತ್ತುಗಳು ಇಲ್ಲ, ಹೈನುಗಾರಿಕೆ ಎಲ್ಲ ತೆಗೆದಿವಿ. 60 ಆಕಳ ಇಟ್ಟು ಮಾಡಿದವರು ಇವತ್ತು ಒಂದು ಆಕಳನು ಇಲ್ಲ. ಮಾತ್ರ ನಾವೇ ಡೈರಿಯಿಂದ ದಿವಸ 2 ಲೀಟರ್ ಹಾಲು ಕೊಂಡು ತಂದು ತಿನ್ನತಕ್ಕಂಥ ಪರಿಸ್ಥಿತಿ ತಂದು ಬಂದೀವಿ. ಯಾಕಂದ್ರೆ ಅದು ಹೈನುಗಾರಿಕೆ ತುಂಬ ಲಾಸ್ ಆಗ್ತಾ ಹೋಯ್ತು. ನಾವು 1 ರೂಪಾಯಿ ಸಾಲ ಇಲ್ದಂಗೆ 60 ಆಕಳ ಮಾಡಿವಂದ್ರೆ ನಮ್ಮಂಥವ್ರಿಗೆ ಅದನ್ನ ಸಶನ್ ಆಗಲಿಲ್ಲ ನಾವು ಅದರಲ್ಲಿ. ಇನ್ನು ಪಾಪ ಕೆಲವೊಬ್ರು ರೈತರು 10-10 ಲಕ್ಷ ಹಾಕಿ ಡೈರಿ ಮಾಡಿ ಬಂಡವಾಳ ಹಾಕಿ ಮಾಡಿದಾರೆ, ಅವರಂತೂ ಇದರಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಹೈನುಗಾರಿಕೆ ಅಂತೂ ಪೂರ್ತಿ ನಮ್ಮನ್ನೆಲ್ಲ ಕೊಲಾಪ್ಸ್ ಮಾಡಿಬಿಡ್ತು. ತಾವು ಹೇಳಿದ್ರೆ ನೆನಪು ಮಾಡ್ಕೊಂಡ್ರಿ, 1 ಆಕಳದಿಂದ ನಾವು 60 ಆಕಳು ಹೈನುಗಾರಿಕೆಯನ್ನು ಮಾಡಿದ್ವಿ, ಹಾಲಿನ ಡೈರಿಗೆ ನಾವು 50-60 ಸಾವಿರ ರೂಪಾಯಿ ಹಣ ಬರ್ತಿತ್ತು. ಅವಾಗ ನಾವು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ 2.5 ಲಕ್ಷವರೆಗೂ ಕೂಡ ನಮಗೆ ಒಂದು ಪ್ರತಿ ತಿಂಗಳ ಆದಾಯ ಬರ್ತಿತ್ತು, ಅದರಿಂದ ನಾವು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರಿ. ಯಾಕೆ ಇತ್ತೀಚೆಗೆ ಹೈನುಗಾರಿಕೆ ಲಾಸ್ ಆಯಿತು? ಸ್ಟಾರ್ಟಿಂಗ್ ಮಾಡಿದ್ದೆ 7-8 ವರ್ಷದಿಂದ ಮಾಡಿದಾಗ ದರ ಕಮ್ಮಿ ಇತ್ತು, ಲೇಬರ್ಗೆ 100 ರೂಪಾಯಿ ಕೊಡ್ತಿದ್ವಿ. ಅದೇ ಇವತ್ತಿನ ದಿವಸ ಲೇಬರ್ಗೆ 300 ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ ಒಂದು ಲಾರಿ ಸೊಪ್ಪಿ ನಾವು ತರಿಸಿದ್ದಪ್ಪ ಅಂದ್ರೆ 4-5 ಸಾವಿರ ರೂಪಾಯಿದಲ್ಲಿ ಒಂದು ಲಾರಿ ಬರ್ತಿತ್ತು. ಇವತ್ತು 15-20 ಸಾವಿರ ರೂಪಾಯಿ ಒಂದು ಲಾರಿ ನಮಗೆ ಸೊಪ್ಪೆ ಬರ್ಬೇಕಾದ್ನಪ್ಪ ಅಂದ್ರೆ ಮೇವು, ಒಣಮೇವು ಬರ್ಬೇಕಾದ್ರೆ. ಆಮೇಲೆ ಅವತ್ತಿನ ದಿವಸ 25-26 ರೂಪಾಯಿ ರೇಟ್ ಇತ್ತು, ಇವತ್ತು ಅದೇ 24-25 ರೂಪಾಯಿ. ಹಿಂಗಾಗಿ ಖರ್ಚು 2-3 ಪಟ್ಟು ಜಾಸ್ತಿ ಆಯಿತು. ನಮಗೆ ಹಾಲಿಗೆ ಸಿಗ್ತಕ್ಕಂಥ ರೇಟ್ ಅಲ್ಲೇ ಉಳ್ಕೊಂಡೋಯ್ತು. ಹಿಂಗಾಗಿ ನಮಗೆ ಅದರಿಂದ ಭಾಳ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಭಾಳ ಲಾಸ್ ಅನಿಸ್ತಾ ಇತ್ತು. ಹಿಂಗಾಗಿ ಅದನ್ನು ಕಂಪ್ಲೀಟ್ ಆಗಿ ತೆಗೆದಾಕಿದ್ವಿ. ನಾವು ನಿಮಗೆ ಗೊಬ್ಬರ ಸಿಕ್ತಿತ್ತು ಸಾವಯವ ಕೃಷಿಗೆ, ಅನಂತರ ಕೊಟ್ಟಿಗೆ ಗೊಬ್ಬರ ಬಹಳಷ್ಟು ಫಲವತ್ತಾಗಿ ನಿಮಗೆ ಮಣ್ಣು ಇರ್ತಿತ್ತು, ಮತ್ತೀಗ ಗೊಬ್ಬರದ ವ್ಯವಸ್ಥೆ ಎಲ್ಲ ನೀವು ಸರ್ಕಾರಿ ಗೊಬ್ಬರಕ್ಕೆ ನೀವು ಮೊರೆ ಹೋಗ್ತಾ ಇದ್ರಿ? ಇಲ್ಲ ಇಲ್ಲ, ಸರ್ಕಾರಿ ಗೊಬ್ಬರಕ್ಕಿಂತ ನಾವು ಜಾಸ್ತಿ ಸಗಣಿ ಗೊಬ್ಬರನೇ ಕೊಂಡೋದು ಜಾಸ್ತಿ. ಈ 2 ಲಕ್ಷ ರೂಪಾಯಿ ಆಗುತ್ತೀವಿ ನಾವು ಪ್ರತಿ ವರ್ಷನೂ 2-3 ಲಕ್ಷ ರೂಪಾಯಿ ಸಗಣಿ ಗೊಬ್ಬರನೇ ಕೊಡ್ತಾ ಇದ್ದೀವಿ. ಅದು ಬಹಳ ಸೂಕ್ತ ಅನಿಸ್ತಾ ಇದೆ ನನಗೆ. ಹೈನುಗಾರಿಕೆ ಮಾಡ್ಬೋದು, ಬಟ್ ಅದರಲ್ಲಿ ಜಾಸ್ತಿ ಕೆಲಸದ ಒತ್ತಡ, ಆಮೇಲೆ ನಾವೆಲ್ಲಿ ಹೋಗೋಕ್ಕಿಲ್ಲ ಬರೋಕ್ಕಿಲ್ಲ. ದಿನ ಬೆಳಗ್ಗೆದ್ರೆ ಅದನ್ನ 2 ಹೊತ್ತು ನೋಡಬೇಕು, ಅದು ಆಕಳದ ಪಾಲನೆ ಮಾಡಬೇಕು, ಅದಕ್ಕೆ ಆರೋಗ್ಯದ ಕಡೆನು ಜಾಸ್ತಿ ಗಮನ ಕೊಡಬೇಕು. ದಿವಸಕ್ಕೆ ಏನಿಲ್ಲಾಂದ್ರೂ ಒಂದು 2-3 ರೌಂಡ್ ನಾವು ಅದ್ರ ಬಾಲ ನೋಡೇ ಬರ್ಬೇಕಾಗಿತ್ತು. ಯಾಕಂದ್ರೆ ಯಾವ ಆಕಳ ಬೆದಿ ಬಂದಿದೆ ಯಾವ್ದಿಲ್ಲ ಅದನ್ನ ನೋಡದೆ ಒಂದಪ್ಪ ಅಂತಂದ್ರೆ ಒಂದು ತಿಂಗಳ ಮುಂದೆ ಹೋಗುತ್ತೆ. ಮತ್ತೆ ಆಕಳ ಬೆದಿ ನಾವು ಕಂಡಿಡಿದೆ ಒಂದಪ್ಪ ಅಂತಂದ್ರೆ ಒಂದು ತಿಂಗಳ ಮುಂದೆ ಹೋಗ್ತಿತ್ತು. ಅದು ನಮ್ದು ಏನೋ ಒಂದು ಕಾರಣಾಂತರದಿಂದ ಯಾವ್ದಾದ್ರು ಕೆಲಸ ಬಂದ್ರೆ ಹೊರಗೆ ಹೋದ್ರೆ ಮುಗ್ದೋಯ್ತು. ಇಲ್ಲಿ ಅವತ್ತು ಬಹಳ ನಮ್ಗೆ ಲುಕ್ಷಾನ ಅನಿಸ್ತಾ ಇದೆ ಅದು. ಹಿಂಗಾಗಿ ಹೈನುಗಾರಿಕೆ ಅಂತಂದ್ರೆ ನಮ್ಮ ಮನೇಲಿ ಸತ್ತರೇನು ಕೆಟ್ಟರೇನು ಯಾವ್ದಿದ್ರು ಮೊದ್ಲು ಹೈನುಗಾರಿಕೆ ಕೆಲಸ ಮುಗಿಸ್ಕೊಂಡೆ ಅಲ್ಲಿ ಹೋಗ್ಬೇಕಾಗತ್ತೆ ನಾವು. ಹಿಂಗಾಗಿ ಅದು ಇತ್ತೀಚೆಗೆ ಭಾಳ ಭಾರ ಅನಿಸ್ತಾಕೈತೆ ನಮಗೆ. ಹಂಗಾಗಿ ಅದನ್ನೆಲ್ಲ ತೆಗೆದಾಕಿ ನಾವು ಒಳ್ಳೆ ಕೃಷಿ ಕಡೆ ಗಮನ ಕೊಡ್ತಾ ಇದ್ದೀವಿ. ಮಾಡಿದೀವಿ. ದಾಳಂಬ್ರಿ ಬೆಳೆಯಕತ್ತಿತ್ತು, ಎಷ್ಟು ವರ್ಷದಿಂದ ತಮ್ಮ ಅನುಭವ ಇದೆ ಸರ್? ದಾಳಂಬ್ರಿ ನಾನು ಈಗ ಒಂದು 18 ವರ್ಷದಿಂದನೂ ಮಾಡಿದ್ದೆ. ಅವಾಗ ವೈರಸ್ ಬಂದು ಹೋಯ್ತು, ಅವಾಗ ತೆಗೆದಾಕಿದ್ವಿ. ತೆಗೆದಾಕಿ ಹೈನುಗಾರಿಕೆ ಕಡೆ ಬಂದ್ಮೇಲೆ ಹೈಬ್ರಿಡ್ ನೇಪಿಯರ್ ಆಮೇಲೆ ಕೋವನ್ನು ಇಂಥವೆಲ್ಲ ಬೆಳೆನೇ ಮಾಡ್ತಾ ಇದ್ವಿ. ಸುಮಾರು ಒಂದು 5-6 ಎಕರೆವರೆಗೂ ನಾವು ಮೇವನ್ನೇ ಬೆಳೆಸ್ಕೊಂಡು ಬೆಳಿತಾ ಇದ್ವಿ. 2-3 ವರ್ಷದಿಂದ ದನ ತೆಗೆದ್ಮೇಲೆ ದಾಳಿಂಬೆ ಮಾಡ್ಕೊಂಡಿದ್ವಿ. ದಾಳಿಂಬೆ ಚೆನ್ನಾಗಿ ಫಸಲು ಬಂದಿದೆ. ಸುಮಾರು ಒಂದು ವರ್ಷ ನನಗೆ 28 ಲಕ್ಷ ರೂಪಾಯಿ ಆಯ್ತು 5 ಎಕರೆ ಬೆಳೆನಲ್ಲಿ. 28 ಲಕ್ಷ ರೂಪಾಯಿ ತನಕ ಬೆಳೆ ಆಯ್ತು. ಅದೇ ವರ್ಷ ಟೊಮೆಟೊ ಒಂದು 12 ಲಕ್ಷ ಆಯ್ತು. ಒಟ್ಟಾರೆ ಒಂದು 45 ಲಕ್ಷ ರೂಪಾಯಿ ಬೆಳೆ ಒಂದೇ ವರ್ಷ ಬೆಳೆದಿದ್ದು ನಾನು. ಆ ವರ್ಷ ಭಾಳ ಚೆನ್ನಾಗಿತ್ತು, ಬಟ್ ಹೋದ ವರ್ಷ ಹಂಗಾಗಲಿಲ್ಲ. ಹೋದ ವರ್ಷ ಒಂದು 15-16 ಲಕ್ಷ ರೂಪಾಯಿ ಆಯ್ತು. 7 ಬೀಳಿರುತ್ತೆ ಸಹಜ ಅದರಲ್ಲಿ. ಶ್ಯಾಮಣ್ಣ ಸುಣಗಾರ ಅವರೇ, 25 ವರ್ಷಗಳ ಒಂದು ಕೃಷಿಯನ್ನು ತಾವು ನೋಡಿದ್ರೆ ನಿಮಗೆ ಆರ್ಥಿಕವಾಗಿ ಮುಂದೆ ಬಂದಿದ್ದೀವಿ, ಕೃಷಿ ಲಾಭ ಅಂತ ಹೇಳಿ ನಿಮ್ಗೆ ಅನಿಸಿದೆಯಾ? ಕೃಷಿ ಲಾಭನೂ ಅಲ್ಲ, ಲಾಸೂ ಅಲ್ಲ. ಯಾರು ಅದ್ರ ಕಡೆ ಜಾಸ್ತಿ ಗಮನ ಕೊಟ್ಟು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಕಡೆ ನಾವು ಕಾಳಜಿ ವಹಿಸ್ತೀವೋ ಅದೇ ಲಾಭ, ನಿಷ್ಕಾಳಜಿ ವಹಿಸ್ತೀವೋ ಅದು ಲಾಸ್. ಇಷ್ಟೇ ಇರೋದು. ನಾವು ಕಾಳಜಿಯಿಂದ ಸರಿಯಾದ ರೀತಿಯಲ್ಲಿ ಎನ್ ಪಿ ಕೆ ಕೊಟ್ಟು, ಸರಿಯಾದ ರೀತಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಟ್ಟು, ಲಘು ಪೋಷಕಾಂಶ ಅಂತೀವಲ್ಲ, ಅವೆಲ್ಲ ಕೊಟ್ಟತ್ನಾಗ ಮಾತ್ರ ಬೆಳೆ ಸಮೃದ್ಧವಾಗಿ ಬರುತ್ತೆ. ಇವಾಗ ನಮ್ಮ ಜನರಲ್ಲಿ ಏನಾಗಿದೆ, ಎನ್ ಪಿ ಕೆ ಬರೀ ಗೊಬ್ಬರ ಒಂದೇ ಕೊಟ್ಟರೆ ಆಯಿತು ಬೆಳೆ ಬರುತ್ತೆ ಅನ್ನೋದು ಒಂದು ತಲೆಯಾಗೈತೆ. ಬಟ್ ಅದು ತಪ್ಪದು. ಸುಮಾರು 17 ಲಘು ಪೋಷಕಾಂಶಗಳಿದೆ. ಜಿಂಕ್, ಬೋರಾನು, ಮ್ಯಾಗ್ನೀಸಿಯಮು, ಮ್ಯಾಂಗ್ನೀಸು, ಫೆರಸ್, ಹಿಂಗೆ ಹಿಡ್ಕೊಂಡು ಲಘು ಪೋಷಕಾಂಶಗಳನ್ನು ಗಿಡಕ್ಕೆ ಸರಿಯಾಗಿ ಕೊಟ್ಟತ್ನಾಗ ಮಾತ್ರ ಸಮೃದ್ಧವಾದ ಬೆಳೆ ಬರುತ್ತೆ, ನಮ್ಗೆ ಆದಾಯನೂ ಜಾಸ್ತಿ ಆಗುತ್ತೆ. ಬಟ್ ನಮ್ಮ ಕಡೆ ರೈತರೆಲ್ಲ ಕೇಳಿದ ಲಘು ಪೋಷಕಾಂಶದ ಕಡೆ ಗಮನ ಕಮ್ಮಿ. ಬರೀ ಎನ್ ಪಿ ಕೆ ಅಂದ್ರೆ ಅಷ್ಟೇ ಗೊಬ್ಬರ, ಸಾರಜನಕ ರಂಜಕ ಪೊಟ್ಯಾಶ್ ಇದು ಮೂರು ಅದರಲ್ಲೇ ಬರುತ್ತೆ, ಲಘು ಪೋಷಕಾಂಶದಲ್ಲೇ ಬರುತ್ತೆ. ಆದರೆ ಜನ ತಿಳ್ಕೊಂಡಿರೋದೇನೋ, ಇದು ಒಂದು ಹಾಕ್ಬಿಟ್ರೆ ಸಾಕಪ್ಪ ಬೆಳೆ ಬಂದ್ಬಿಡುತ್ತೆ ಅನ್ನೋ ಒಂದು ಮಟ್ಟಕ್ಕೆಗ್ಯಾರ. ಅದು ತಪ್ಪು. ನಾವು ಎಲ್ಲಿ ಜಾಸ್ತಿ ಲಘು ಪೋಷಕಾಂಶ ಬಳಸಿ ಚೆನ್ನಾಗಿ ಎನ್ ಪಿ ಕೆ ಕೊಟ್ಟು ನಾವು ತೆಗಿತೀವಿ ಬೆಳೆ, ಅಲ್ಲೆಲ್ಲ ಸಮೃದ್ಧವಾಗಿ ಬೆಳೆ ಬರುತ್ತೆ. ಎಲ್ಲರೂ ನಮ್ಮ ಕಡೆ ಎಲ್ಲ ಒಂದುವರೆ ತಿಂಗಳಿಗೆಲ್ಲ ಬೆಳೆ ಹಾಳು ಮಾಡ್ಕೊಂತಾರೆ, ಹೀರೆಕಾಯಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು. ಬಟ್ ನಾವು ಹಂಗಾಗಲ್ಲ, 3-4 ತಿಂಗಳ ತನಕ ಇರ್ತೀವಿ ನಾವು ಹಾರ್ವೆಸ್ಟಿಂಗ್ ಚಾಲುವಾಗಿಂದ. 3-4 ತಿಂಗಳ ತನಕ ಬೆಳೆ ಹಾರ್ವೆಸ್ಟ್ ಮಾಡ್ತಾನೆ ಇರ್ತೀವಿ. ಅಂದ್ರೆ ಅದಕ್ಕೆ ತಕ್ಕನಾಗಿ ಲಘು ಪೋಷಕಾಂಶ ಕೊಟ್ಕೊಂತ, ಎನ್ ಪಿ ಕೆ ಕೊಟ್ಕೊಂತ, ಸಂದರ್ಭಕ್ಕೆ ಅನುಸಾರವಾಗಿ ನಾವು ಗೊಬ್ಬರ ಕೊಟ್ಟತ್ನಾಗ ಅದು ಬೆಳೆ ಲಾಂಗ್ ಪೀರಿಯಡ್ ಮುಂದುವರೆದ ಬರೀತೈತೆ. ಅದು ನಾವು ಅದು ಕೆಲಸ ಮಾಡಲ್ಲ, ಅಲ್ಲಿಗೆ 1 ತಿಂಗಳಿಗೆ ಕಟಪ್ ಆಗುತ್ತೆ. ಕಟಪ್ ಆಗೋದ್ರಿಂದ ಏನಾಗುತ್ತೆ, ರೇಟ್ ಇಲ್ದತ್ನಾಗ ಬಂತಂದ್ರೆ ಲಾಸ್. ಒಂದ್ ವೇಳೆ ನಾವು ರೇಟ್ ಇಲ್ದತ್ನಾಗ 1 ತಿಂಗಳ ರೇಟ್ ಇರಲ್ಲ, ಮುಂದಿನ ತಿಂಗಳಿಗೆ ರೇಟ್ ಬರುತ್ತೆ, ಮತ್ತೆ ಒಂದು ದಿವಸ ರೇಟ್ ಬರುತ್ತೆ, ಮತ್ತೆ ದಿವಸಕ್ಕೆ ಬಂದಾಗ ನಾವು ಅಂತಲ್ಲಿ ಲಾಭ ಗಳಿಸಲಿಕ್ಕೆ ಸಾಧ್ಯತೆ. ಈ ವರ್ಷ ನಂದೆಲ್ಲ 6-6.5 ಲಕ್ಷ ರೂಪಾಯಿ ಬೆಳೆ ಆಯ್ತು 1 ಎಕರೆ ಟೊಮೆಟೊದಲ್ಲಿ. ಅದಕ್ಕೇನು ಕಾರಣ, ನಾನು 3.5-4 ತಿಂಗಳ ಲಾಂಗ್ ಟರ್ಮ್ ಬೆಳೆ ಕಟಾವು ಮಾಡಿ ಅನ್ನೋದಕ್ಕೆ ಸಾಧ್ಯ ಆಯ್ತು. ಅದು ಒಂದ್ ವೇಳೆ ನಾನು ಎಲ್ಲರಿಗತ್ತೆ 1-1.5 ತಿಂಗಳಿಗೆ ಹರಿದ್ನಪ್ಪ ಅಂತಂದ್ರೆ ಕ್ಲೋಸ್ ಮಾಡಿದ್ರೆ ಅದು ನನಗೆ ಲಾಭ ಆಗ್ತಿದ್ದಿಲ್ಲ. ಈಗ ಶಾಮಣ್ಣ ಅವರೀಗ ಬಹಳಷ್ಟು ಕ್ಷೇತ್ರವನ್ನು ತಾವು ನೋಡಿದಾಗ, ನಿಮ್ದು ನೇರಳೆ ಹಣ್ಣು ಇದೆ, ಜೊತೆಗೆ ಪಪ್ಪಾಯ ಇದೆ, ದಾಳಂಬ್ರಿ ಇದೆ, ತರಕಾರಿ ಇದೆ, ತೋಟಗಾರಿಕಾ ಬೆಳೆಗಳು ತಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಇರೋದ್ರಿಂದ ಇಲಾಖೆಯಿಂದ ಸಹಾಯ ಸೌಲಭ್ಯಗಳು ಸಿಕ್ಕಿದವ? ಕೊಡ್ತಾರೆ, ಇಲಾಖೆಯಿಂದನು ಸಹಾಯಧನ ಚೆನ್ನಾಗಿ ಕೊಡ್ತಿದ್ದಾರೆ. ನಮಗೆ ಪ್ಯಾಕ್ ಹೌಸ್ ಕೊಟ್ಟಾರೆ, ಆಮೇಲೆ NHM ನಲ್ಲಿ ದಾಳಿಂಬೆ ಹಚ್ಚಿದ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಇದು ಕಲ್ಲಂಗಡಿ ಮಾಡಿದ್ಯಾಗ ಮಲ್ಚಿಂಗ್ ಪೇಪರ್ಗೆ ಅಂತಾನು ದುಡ್ಡು ಕೊಡ್ತಾರೆ, ಕಲ್ಲಂಗಡಿ ಬೆಳೆ ಮಾಡಿದ್ದಕ್ಕೂ ಕೊಟ್ಟರೆ. ಆಮೇಲೆ ಟ್ರಿಪ್ಗೆಲ್ಲ ಸಹಾಯಧನ ತಗೊಂಡಿದ್ವಿ, ಟೊಮೆಟೊಕ್ಕೆಲ್ಲ ಮಲ್ಚಿಂಗ್ ಪೇಪರ್ ಹಾಕಿದ್ದಕ್ಕೆ, ಮತ್ತು ಸೀಡ್ ಖರೀದಿ ಕೂಡ ಕೆಲವೊಂದು ಸಂದರ್ಭದೊಳಗೆ ಸಹಾಯಧನ ಕೊಟ್ಟರು. ಇಲಾಖೆಯ ಸಹಾಯನೂ ಚೆನ್ನಾಗಿದೆ. ಒಳ್ಳೆಯದು ಶಾಮಣ್ಣ ಸುಣಗಾರ ಅವರೇ, ಬಹಳಷ್ಟು ಕೃಷಿಯಿಂದ ಸುಮಾರು ವರ್ಷಗಳಿಂದ SSLCಯನ್ನು ಮುಗಿಸಿದ ಮೇಲೆ 25 ವರ್ಷಗಳ ಇತಿಹಾಸದಿಂದ ಕೃಷಿಯನ್ನು ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳನ್ನು ತಾವು ಬೆಳಕೊಂಡಿದ್ದೀರಿ. ಬಹುವಾರ್ಷಿಕ ಬೆಳೆಗಳಾಗಿರ್ಬೋದು, ಜೊತೆಗೆ ತರಕಾರಿ ಬೆಳೆಗಳಾಗಿರ್ಬೋದು, ಕೃಷಿ ಮೆಕ್ಕೆಜೋಳದಂತಹ ಬೆಳೆಗಳನ್ನು ಹಾಕ್ಕೊಂಡು ಕೃಷಿಯಿಂದ ಒಂದು ಊರು ಹೊರಗಡೆ ಒಂದು ಒಳ್ಳೆಯ ಮನೆಯನ್ನು ಕಟ್ಟಿಕೊಂಡು ಗಂಡ ಹೆಂಡತಿ ಒಂದು ಕೂಲಿಯಾಳುಗಳ ಸಹಾಯದೊಂದಿಗೆ ಖುಷಿಯಾಗಿ ಕೃಷಿಯನ್ನು ಮಾಡ್ತಾ ಇದ್ದೀರಿ. ಏಳು ಬೀಳುಗಳು ಸಹಜ, ಕೃಷಿಯಲ್ಲಿ ಒಂದು ವರ್ಷ ಹಾಗಿರ್ತದೆ, ಒಂದು ವರ್ಷ ಹೇಗಿರ್ತದೆ, ಬೆಳೆಗಳು ಕೂಡ ಮೇಲೆ ಕೆಳಗೆ ಆಗ್ತವೆ. ಇವುಗಳನ್ನ ಮೆಟ್ಟಿ ನಾವು ಕೃಷಿಯನ್ನು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವೂ ಕೂಡ ಹಾಗೆ ಮುಂದುವರೆದಿದೆ. ನಿಮ್ಮ ಪ್ರಯತ್ನಗಳಿಗೆ ಎಲ್ಲ ದೇವರು ಕೈ ಹಿಡಲಿ. ನಿಮ್ಮ ಈ ವರ್ಷ ಕೃಷಿ ಚೆನ್ನಾಗಿ ಬರಲಿ. ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡದಕ್ಕಾಗಿ ಶಾಮಣ್ಣ ಅವರು ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕುಷ್ಟಗಿ ತಾಲೂಕಿನ ತಾವರಗೇರ ಗ್ರಾಮದ ಶಾಮಣ್ಣ ಸುಣಗಾರ ಅವರ ತೋಟಗಾರಿಕೆ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಅಂಬರೀಶ್ ಹಾಶಿಹಾಳ್. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಹಾಗೆ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು, ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಹಾಗೆಯೇ ರೈತ ಬಾಂಧವರು ಈ ಸಿಂಪರಣೆಯನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬೇಕಾಗ್ತದೆ.

ಮಡದಿಯನು ಬಳಲಿಸಬೇಕು ಗುರುಳ